ನಿಮ್ಮ ತಂದೆ ಕಾಲದ ಜಮೀನು ಇದು? ನಮ್ಮ ಅಜ್ಜ ಮುತ್ತಜ್ಜನ ಕಾಲದ ಜಮೀನು ಅಂತ. ಓಹೋಹೋ, ಮುತ್ತಜ್ಜನ ಕಾಲದ ಜಮೀನು. ಒಟ್ಟು ಎಷ್ಟು ಎಕರೆ ಇದೆ? 12 ಎಕರೆ ಬಂದಿದೆ. 12 ಎಕರೆನಾ? ಆ ಕಾಲದಲ್ಲಿ ಎಷ್ಟಿತ್ತು ಒಟ್ಟಾಗಾರೆ? ಅವರಿಗೆ 1000 ಎಕರೆ ಇತ್ತು. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಭಾಗ ಆಗಿ ನನಗೆ 12 ಎಕರೆ. 12 ಎಕರೆ ಬಂದಿದೆ. ಸರಿ, ಈಗ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಇಟ್ಕೊಂಡಿದ್ದಾರೆ? ಅವರೆಲ್ಲ ಮಾರ್ಬಿಟ್ರ ಹೇಗೆ? ಸಾಧಾರಣ ಇಟ್ಕೊಂಡ್ಯಾರ ಎಲ್ಲರೂ. ಕೆಲವರು ಎಲ್ಲ ಅಂದ್ರೆ ನಿಮ್ಮ ಎಲ್ಲ ಹೊಸೂಡಿನಲ್ಲೇ ಇರೋದು ಜಮೀನು? ಬೇರೆ ಬೇರೆ ಕಡೆ? ಶಿವಮೊಗ್ಗದ ಹತ್ರ ಸ್ವಲ್ಪ ಇತ್ತು. ಅವರು ಕೆಲವರು ಇಟ್ಕೊಂಡಿದ್ದಾರೆ, ಕೆಲವ್ ಸೈಟ್ ಮಾಡಿದ್ದಾರೆ. ಈಗ ನಿಮ್ ಭಾಗಕ್ಕೆ ಬಂದಿರೋದು 12 ಎಕರೆ. 12 ಎಕರೆ ಬಂದಿ. ಏನೇನ್ ಬೆಳೆ ಬೆಳಿತಿದ್ರಿ? ಭತ್ತ, ತೆಂಗು, ಅಡಿಕೆ, ಹೊಸ್ತಾಗಿ ಇತ್ತೀಚೆಗೆ ತಾಳೆ, ಅಡಿಕೆ ಒಳಗೆ ಬಾಳೆ, ಸ್ವಲ್ಪ ಮನೆ ಮಟ್ಟಿಗೆ ಆಗುವಷ್ಟು ಹೊಸ್ತಾಗಿ ಹಾಕಿರೋದು. ಎರಳೆಕಾಯಿ, ಜಾಯಿಕಾಯಿ ಎಲ್ಲ ಪ್ರಾರಂಭ ಮಾಡಿರೋದು ಅಷ್ಟೇ. ಕೆಲವು ಬೆಳೆಗಳೆಲ್ಲ ಉಪ ಬೆಳೆಗಳು ಅಂತ ಹೇಳ್ತಿರಲ್ಲ ಹಾಗೆ. ಅಲ್ಲ, ಇತ್ತೀಚೆಗೆ ತಾಳೆನೆಲ್ಲ ಹಾಕದವರು ಫಸಲು ಬರುವಂತಹ ಮರಗಳನ್ನೆಲ್ಲ ಕೀಳ್ತಾ ಇದ್ದಾರೆ ಶಿವಕುಮಾರ್ ಅವರೇ. ನೀವು ಮತ್ತೆ ಯಾಕೆ ಹೊಸ್ತಾಗಿ ಪ್ರಯೋಗ ಮಾಡ್ತಿದ್ದೀರಲ್ಲ? ಅದು ಹೊಲದಲ್ಲಿ ಬೇರೆ ಬೆಳೆ ಇರ್ಲಿಲ್ಲ, ಖಾಲಿ ಇತ್ತು. ಅದು ಒಂದ್ ರೀತಿ ಆರ್ಥಿಕ ಆದಾಯ ಬರುತ್ತೆ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿ 4 ವರ್ಷಕ್ಕೆ. ಎಲ್ಲಿ ನೋಡಿದ್ರಿ ಇದನ್ನ? ಇದು ಸುತ್ತಮುತ್ತಲು ಎಲ್ಲ ಹಾಕಿದಾರೆ. ನಿಮ್ ಸುತ್ತಮುತ್ತಲು ಹಾಕಿದಾರ? ಸೂಳಿಲಿ ಹೆಚ್ಚಿನ ಭಾಗ ಇಲ್ಲ. ಫ್ಯಾಕ್ಟರಿ ಇದ್ದಲ್ಲಿ ಸುತ್ತಮುತ್ತಲು, ಭದ್ರಾವತಿ ಫ್ಯಾಕ್ಟರಿ ಹತ್ರ ಅಲ್ಲಿ ಸುತ್ತಮುತ್ತಲು ಇತ್ತು. ಹಾಗಾಗಿ ಮುಂಚೆ ಇಲ್ಲೂ ಹೊಸೂಡಿಲು ಒಂದ್ 3-4 ಕಡೆ ಇತ್ತು. ಈಗ್ಲೂ ಒಬ್ರು ಉಳಿಸ್ಕೊಂಡಿದ್ದಾರೆ, ಮಧುಕರ್ ಜೋಯಿಸರು ಅಂತ. ನಾನು ಸ್ವಲ್ಪ 2 ಎಕರೆ ಅಷ್ಟು ಹಾಕಿದೀನಿ ಗಿಡಗಳನ್ನು. ಎಷ್ಟು ವರ್ಷದ ಗಿಡ ಈಗ? ಅದು 4 ವರ್ಷ ಆಗಿದೆ. 4 ವರ್ಷ ಆಯ್ತು. ಅದನ್ನ ನಾಟಿ ಮಾಡ್ಬೇಕಾರೆಲ್ಲ ಯಾವ ಕ್ರಮ ಮಾಡಿದ್ರಿ? ಎಷ್ಟು ಆಳ ಗುಂಡಿ ತೋಡಿ ಹೇಗೆಲ್ಲ ಮಾಡಿದ್ರಿ? ಅದಕ್ಕೆ ಒಂದ್ 2.5 ಅಡಿ ಸುತ್ತಳತೆ ಆಳ ಗುಂಡಿ ಮಾಡಿ ಗೊಬ್ಬರ ಹಾಕಿ ನೆಟ್ಟಿ ಮಾಡಿದೆ. ಸಸಿನಲ್ಲಿ ಎಲ್ಲಿ ತಂದ್ರಿ? ಸಸಿ ಭದ್ರಾವತಿ ಫ್ಯಾಕ್ಟರಿ ಹತ್ರ ಇತ್ತು, ಅವಾಗ ನಡೀತಾ ಇತ್ತು. ಈ ಫ್ಯಾಕ್ಟರಿ ಮುಚ್ಚೋಗಿದೆ ಅದು. ಅಲ್ಲಿ ನನಗೆ ಫ್ರೀ ಆಗಿ ಕೊಟ್ಟರು ಅದನ್ನ. ಫ್ಯಾಕ್ಟರಿ ಕೊಡ್ತಾ ಇದ್ರ ಅದನ್ನ? ತಾಳೆ ಬೆಳೆ ಯೋಜನೆ ಅಂತ ಸರ್ಕಾರದಿಂದ ಇತ್ತು, ಹಾಗಾಗಿ ಉಚಿತವಾಗಿ ಸಸಿಗಳನ್ನ ಕೊಟ್ಟಿದ್ದಾರೆ, ನಾಟಿ ಮಾಡಿದೆ. ಈಗ ಸರಿ, ಈಗ ನಾಟಿ ಮಾಡಿದ್ರಿ ಎಲ್ಲ ಸರಿ, ಈಗ ತಾಳೆ ಫಸಲು ಬಂದ್ಮೇಲೆ ಅದನ್ನ ಹಣ್ಣುಗಳನ್ನ ಕೊಡ್ಬೇಕಲ್ಲ? ಹಣ್ಣುಗಳು ಈಗ ಸದ್ಯಕ್ಕೆ ಸಿಂಹಪುರಿ ಅಂತ ಹೇಳಿ ದಾವಣಗೆರೆಯಿಂದ ತುಂಬಿಕೊಂಡು ಹೋಗ್ತಾ ಇದಾರೆ. ನಮಗೆ ಪ್ರಾರಂಭ ಆಗಿದೆ, 2ನೇ ಸರಿ ಕಟಾವು ಮಾಡಿ ಕೊಟ್ಟಿದೀನಿ. ಒಂದ್ 25-30 ಕೆಜಿ ಅಷ್ಟು ಮೊದಲನೇ ಸರಿ, ಈ ಒಂದ್ 25-30 ಕೆಜಿ ಅಷ್ಟು 2ನೇ ಸರಿ ಕೊಟ್ಟಿದೀನಿ ಅಷ್ಟೇ. ಇನ್ನು ಪ್ರಾರಂಭ ಆಗಿದೆ. ಅಲ್ಲಿ ತಗೊಂಡು ಹೋಗ್ತಾ ಇದಾರೆ ಕಾಯಂ ಆಗಿ, ತಿಂಗಳಿಗೆ 2 ಸರಿ ಬರ್ತಾರೆ, ಹಾಗೆ ತಗೊಂಡು ಹೋಗ್ತಾರೆ. ಅವರೇ ಬಂದು ಕಟಾವು ಮಾಡ್ಕೊಂಡು ಹೋಗ್ತಾರಾ? ಕಟಾವು ಇಲ್ಲ, ನಾವು ಮಾಡಿಡ್ಬೇಕು. ಅವ್ರು ಬಂದು ತೂಕ ಮಾಡಿ ಅದೆಷ್ಟು ತೂಕ ಬಂದಿದೆ ರಶೀದಿ ಹಾಕಿ ಕೊಟ್ಟಿ. ಮತ್ತೆ ಈಗ ಬೇಸಾಯ ಕ್ರಮ ಎಲ್ಲ ತಾಳೆದು? ಅದಕ್ಕೆ ಗೊಬ್ಬರ ನೀರು ಬೇಕು. ಕೊಟ್ಟಿಗೆಯಿಂದ ಸ್ಲರಿ ಬರುತ್ತೆ, ಗೋಬರ್ ಗ್ಯಾಸ್ ಇಟ್ಕೊಂಡಿದೀನಿ. ಆ ಸ್ಲರಿನ ತೊಗೊಂಡೋಗಿ ತುಂಬತಾ ಇದ್ದೆ. ಈಗ ಸ್ವಲ್ಪ ಕಟ್ಟೆ ಹಾಕಿ ಅದರೊಳಗೆ ಕಸ ಕಡ್ಡಿ ಎಲ್ಲ ತುಂಬಿ ಎಲ್ಲ ಜೈವಿಕ ವಿಧಾನದಲ್ಲೇ ನಾವು ಗೊಬ್ಬರಗಳನ್ನು ಜಮೀನಿಗೆ ಬಳಸ್ತಾ ಇದೀವಿ. ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇಲ್ಲ? ರಾಸಾಯನಿಕ ಕೊಟ್ಟಿಗೆದ ರಾಸಾಯನಿಕ, ಅದು ಒಂದು ರೀತಿ ರಾಸಾಯನಿಕ ಅಲ್ಲ, ರಾಸಾಯನಿಕ ಸಾಕು. ರೈತರ ಪರಿಭಾಷೆನಲ್ಲಿ ಹೇಳೋದಾದ್ರೆ ಸರ್ಕಾರಿ ಗೊಬ್ಬರ ಅಂತ. ಸರ್ಕಾರಿ ಗೊಬ್ಬರ ತರ್ತಾ ಇಲ್ಲ, ಈಗ ಒಂದು ಕನಿಷ್ಠ ಒಂದು 25-30 ವರ್ಷದ ಮೇಲೆ ಆಗಿದೆ. ಭತ್ತಕ್ಕೆ ಸ್ವಲ್ಪ 15 ವರ್ಷ ಕೆಳ ಸ್ವಲ್ಪ ಬಳಸ್ತಾ ಇದ್ವಿ ಯೂರಿಯಾ ಪೊಟ್ಯಾಶ್ ಅಂತ, ಯಾವ್ದು ತರ್ತಾ ಇಲ್ಲ. ಒಟ್ಟಾರೆಯಾಗಿ ಅಡಿಕೆ, ಬಾಳೆ, ತಾಳೆ ಎಲ್ಲ ಒಟ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ರಿ. ಹೌದು. ಈಗ ತಾಳೆ ಒಟ್ಟಾರೆ ಲೆಕ್ಕಾಚಾರ, ಈಗ ನಿಮ್ಮ ಪ್ರಾರಂಭದ ಅನುಭವ ಹೇಳಿ. ಈಗ ಏನಾರು ಸ್ವಲ್ಪ ಆರ್ಥಿಕವಾಗಿ ಲಾಭ ಆಗುತ್ತಾ? ಖಂಡಿತ ಆಗುತ್ತೆ ಅಂತ ಹೇಳಿದಾರೆ. ನಾನು ಪ್ರಾರಂಭ, ಈಗಿನ್ನು ಹಣ್ಣು ಕಡಿತಾ ಇರೋ ಪ್ರಾರಂಭ, ಇನ್ನೊಂದು ಕನಿಷ್ಠ ಒಂದು 2-3 ವರ್ಷದೊಳಗೆ ಎಲ್ಲ ಪೂರ್ತಿ ಸಂಪೂರ್ಣ ಫಸಲು ಬರಕ್ ಪ್ರಾರಂಭ ಆಗುತ್ತೆ. ಅದಕ್ಕೆ ಮತ್ತೆ ಮುಂದಿನಕ್ಕೆ ನೋಡ್ಬೇಕು ಹೇಗೆ ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಹೇಳಿ. ಈಗ ಏನಾರ ಬಹುಶಃ ಯಾರಾದ್ರೂ ನಾನು ತಾಳೆ ಹಾಕ್ಬೇಕು ಅಂತೇಳಿ ಮನಸ್ಸಿದ್ದು, ಇಲ್ಲ ಕೆಲವರೆಲ್ಲ ತಾಳೆ ತೆಗಿತಾ ಇದಾರೆ ಯಾಕೆ ಬೇಡ ಅಂತೇಳಿ ಅನ್ನುವಂತ ಎರಡೆರಡು ಮನಸ್ಸಿರುತ್ತಲ್ಲ, ಅಂಥವ್ರಿಗೆ ತಾವೇನ್ ಹೇಳ್ತೀರಿ? ಹಾಕಿದ್ರೆ ಏನಾರು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ? ಮುಂಚೆ ಎಲ್ಲ 2 ರೂಪಾಯಿ ಕೆಜಿ ಹೇಗೆ ಖರೀದಿ ಮಾಡ್ತಿದ್ರಂತೆ, ಈಗ ಅದು 10 ರೂಪಾಯಿಗೆ ಬಂದಿದೆ. ಸರ್ಕಾರದ ಸಹಾಯಧನ ಸೇರಿ, ಫ್ಯಾಕ್ಟರಿನ ಕೊಡೋ ಸಹಾಯಧನ ಸೇರಿ 10 ರೂಪಾಯಿ 1 ಕೆಜಿ ಬಂದಿದೆ ಅಂತೆ. ಒಂದೊಂದು ಮರದಲ್ಲಿ ಫಸಲು 30-50 ಕೆಜಿ ವರೆಗೂ ಈ ಸಾವಯವ ಪಡಿಬಹುದು ಅಂತ ಹೇಳಿ ಒಂದು ಕಟಾವಲ್ಲಿ. ವರ್ಷಕ್ಕೊಂದು 5-6 ಕಟಾವ್ ಆದ್ರೂ ಒಂದು ಮರದಲ್ಲಿ 200 ಕೆಜಿ ವರೆಗೂ ಬಂದ್ರು ಆರ್ಥಿಕವಾಗಿ ಲಾಭ ಬಂದೇ ಬರುತ್ತೆ ಅಲ್ವಾ? ಅದು ಹೆಚ್ಚಿಗೆ ನೀವು ಬೇಸಾಯದ ಖರ್ಚು ಇಲ್ಲ, ಅದಕ್ಕೆಲ್ಲ ಖರ್ಚಿಲ್ಲ. ನೀರು ಸಮರ್ಪಕವಾಗಿ ಕೊಡಬೇಕು, ಆಹಾರ ಕೊಡ್ತಾ ಇರಬೇಕು. ನೀವು ಎಷ್ಟು ಆಹಾರ ಕೊಡ್ತಿರೋ ಅದ್ರಂತ ಫಸಲು ಚೆನ್ನಾಗಿ ಬರುತ್ತೆ. ಅದ್ರಲ್ಲಿ ಅಂತರ ಬೆಳೆ ಬೆಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು ಗಿಡದಿಂದ ಒಂದ್ ಗಿಡಕ್ಕೆ ತೆಂಗಿನ ಮರದ ಹಾಗೆ ಒಂದು 35 ಅಡಿ ದೂರದವರೆಗೆ ಸಸಿ ನೆಟ್ಟಿಯಾಗಿರುತ್ತೆ. ಮಧ್ಯೆ ಬೀಳಿರುತ್ತೆ ಖಾಲಿ ಜಮೀನು. ಅದ್ರಲ್ಲಿ ನೀವು ಹಣ್ಣಿನ ಬೆಳೆ ಆದ್ರೆ ಅಥವಾ ಈ ಹೆಚ್ಚು ಆರ್ಥಿಕ ಲಾಭ ಕೊಡುವಂತ ಈಗ ಬರ್ತಾ ಇದೆಲ್ಲ ಅಗರ್ ವುಡ್ ಈ ರೀತಿ ಬೆಳೆಗಳು, ನೀರಿನ ಲಭ್ಯತೆ ನೋಡಿ ಏನ್ ಬೇಕಾದ್ರೂ ಬೆಳ್ಕೊಳ್ಬಹುದಲ್ವಾ? ಇವಕ್ಕೆ ನೀರಿನ ಹೆಚ್ಚಿನ ಲಭ್ಯತೆ ಬೇಕಾಗಲ್ಲ. ಒಂದ್ ವರ್ಷ ನೀವು ಸಾಕ್ ಬಿಟ್ರೆ ಮತ್ ಮಳೆಗಾಲದಲ್ಲಿ ಏನ್ ನೀರ್ ಸಿಗುತ್ತೋ ಅದರಂತೆ ಬೆಳ್ಕೋತಾವೆ ಕಾಡ್ ಬರಗಳು. ಹೊಸದಾಗಿ ಆರ್ಥಿಕವಾಗಿ ಬರ್ತಾ ಇದೆಯಲ್ಲ ಅಗರ್ವುಡ್ ನಂತರ ಹೆಬ್ಬೆಲಸು ಹೆಬ್ಬೆವು ಇವನ್ನೆಲ್ಲ ಬೆಳ್ಕೋಬಹುದು. ಸರ್, ಈಗ ಭತ್ತನು ಸಹ ಸಾವಯವ ಮಾಡ್ತಾ ಇದ್ದೀರಿ? ಹೌದು. ಎಷ್ಟು ಬೆಳಿತಿದ್ರಿ? ನನ್ನ ತಂಗಿದು ಜಮೀನ್ ಸಿಗುತ್ತೆ ಒಂದೂವರೆ ಎಕರೆ, ಅದೆಲ್ಲ ಸೇರಿ 4 ಎಕರೆ ಭತ್ತ ಬೆಳೀತಾ ಇದೆ. 3.5-4 ಎಕರೆ ಭತ್ತ ಬೆಳಿತೀವಿ. ಅದಕ್ಕೂ ದೇಸಿ ಭತ್ತ ತಳಿಗಳನ್ನೇ ಹಾಕ್ತೀರಾ? ಕಳೆದ ವರ್ಷದವರೆಗೆ ಸ್ವಲ್ಪ ಮಿಶ್ರ ತಳಿಯ ಇದು ಜ್ಯೋತಿ ಹಾಕ್ತಾ ಇದ್ದೆ. ಈ ಸರಿ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದೀನಿ ಜ್ಯೋತಿ ಬೆಳೆಯೋದು. ಸಂಪೂರ್ಣವಾಗಿ ದೇಶಿ ತಳಿ ಭತ್ತನೇ ಹಾಕ್ತಾ ಇದ್ದೀನಿ. ಈಗ ಜ್ಯೋತಿ ಸಾವಯವ ಪದ್ಧತಿಗೆ ಅಳವಡಿಸ್ಕೊಳ್ಳೋದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ ಇಳುವರಿ? ನನ್ನ ನೆಲ ಮುಂಚೆ ಸೆಟ್ ಆಗಿಲ್ಲ, ಈ ಸೆಟ್ ಆಗಿದೆ. 1 ಎಕರೆಗೆ ಒಂದು 15-18 ಕ್ವಿಂಟಾಲ್ ಭತ್ತ ಸರಾಸರಿಯಾಗಿ ರೋಗ ರುಜಿನ ರಹಿತವಾಗಿ ಬರ್ತಾ ಇದೆ. ಓಹೋ, ಸಂಪೂರ್ಣ ಸಾವಯವ ಇರೋದ್ರಿಂದ ರೋಗ ರುಜಿನ ರಹಿತವಾಗಿ ಬರ್ತಾ ಇದೆ. ಹೆಚ್ಚಿಗೆ ಯಾವ್ದೇ ಔಷಧಿಗಳನ್ನ ಸಿಂಪಡಣೆ ಮಾಡುವಾಗ ಔಷಧಿ ಬೇಕು. ಕೊಟ್ಟಿಗೆ ಸಿಗುವಂತ ಗಂಜಾಳ ಆಗ್ಲಿ ಅಥವಾ ಮನೆಯಲ್ಲಿ ಮಜ್ಜಿಗೆ ತಯಾರಾಗುತ್ತೆ, ಒಂದು 15 ದಿವಸ ಉಳಿಸ್ಬಿಟ್ಟು ಆ ಮಜ್ಜಿಗೆ ಹುಳಿ ಮಜ್ಜಿಗೆ ಹೊಡೆಯೋದಾಗ್ಲಿ, ಈ ತರದ ಯಾವ್ದಾದ್ರು ರೋಗ ಕಂಡು ಬಂದಲ್ಲಿ ಅಥವಾ ಹುಳಕ್ ಕಾಟ ಕಂಡು ಬಂದಲ್ಲಿ ನಾವು ಮಾಡ್ತೀವಿ. ಇದು ಸಾಕಾಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬೇವಿನ ಎಣ್ಣೆ ತರ್ತೇವೆ. ಇದು ಬಿಟ್ಟು ಬೇರೆ ಯಾವ್ದೇ ರಾಸಾಯನಿಕ ಬೇರೆ ಯಾವ್ದು ಬಳಸಿಲ್ಲ ನಾವು. ಈಗ ಮುಂಚೆ ಯಾವ ಪದ್ಧತಿ ಇತ್ತು? ಈಗ ರಾಸಾಯನಿಕಗಳನ್ನ ಹಾಕ್ತಾ ಇದ್ರಿ, ಇತ್ತೀಚೆಗೆ ನೀವು ಸಾವಯವ ಅಳವಡಿಸ್ಕೊಂಡಿದ್ದಲ್ವಾ? ರಾಸಾಯನಿಕ ಬಿಟ್ಟು ಕನಿಷ್ಠ 30 ವರ್ಷ ಆಯ್ತು. 30 ವರ್ಷ ಆಯ್ತು. ಈಗ ನಿಮ್ ಭೂಮಿಗೆ ಭತ್ತಕ್ಕೆ ಸ್ವಲ್ಪ ತರ್ತಾ ಇದ್ವಿ 15 ವರ್ಷಕ್ಕೆ ಕೆಳಗೆ ಪೊಟ್ಯಾಶ್ ಮತ್ತೆ ಯೂರಿಯಾ ಅಂತ, ಅದನ್ನು ನಿಲ್ಸಿ 15 ವರ್ಷ ಆಗಿದೆ. ಇರೋದ್ರೊಳಗೆ ಮಾಡ್ತಾ ಇದ್ದೆ. ಇದು ಮುಂಚೆ ಜೀವಾಮೃತ ಮಾಡ್ತಾ ಇದ್ದೆ, ಈ ಮತ್ತೆ ಪ್ರಾರಂಭ ಮಾಡ್ಬೇಕು. ಸ್ಲರಿ ತೋಣ ಹಾಕ್ತಾ ಇದ್ದೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೆ. 1 ಎಕರೆಗೆ ಒಂದು 20 ಡ್ರಮ್ ಲೆಕ್ಕದಲ್ಲಿ ಹಾಕ್ತಾ ಇದ್ದೆ. ಅಷ್ಟು ಬೇಕಾಗಲ್ಲ. ಜೀವಾಮೃತ ಮಾಡಿ ಒಂದು 3-4 ಡ್ರಮ್ ಒಳಗೆ ವ್ಯವಸ್ಥೆ ಮಾಡ್ಕೋಬಹುದು 1 ಎಕರೆಗೆ, ಅಷ್ಟು ಸಾಕಾಗತ್ತೆ. ಸ್ವಲ್ಪ ಸೊಪ್ಪು ದರ್ಗು ಈ ತರದ್ದೆಲ್ಲ ತೆಂಗಿನ ಗರಿ ಎಲ್ಲ ಬಿದ್ದಿರೋದೆಲ್ಲ ಕತ್ತರಿಸಿ ಅದು ಸ್ವಲ್ಪ ಸುಡುಮಣ್ಣು ಮಾಡಿ ಈ ರೀತಿ ಮಾಡ್ಬೇಕು ಅಂತ ಮಾಡಿದ್ವಿ. ಸೊಪ್ಪು ದರ್ಗು ಎಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ ಇಲ್ಲಿ? ಬೇಲಿ ಸೈಡ್ಗೆ ಸ್ವಲ್ಪ ಬೇಲಿಗೆಲ್ಲ ಹಾಕೊಂಡಿದ್ದೀರಾ? ಗಿಡಸಿಡಿಯ ಸೊಪ್ಪು ಅಥವಾ ಮತ್ತೆ ಸ್ವಲ್ಪ ಒಂದ್ಸರಿ ಡಯಂಚ ಹಾಕ್ತೇನೆ. ಡಯಂಚ ಆಗ್ಲಿ ಸೆಣಬಾಗ್ಲಿ ತಂದು ಒಂದು 1.5 ತಿಂಗಳು ಮುಂಚೆನೆ ಹಾಕ್ಬಿಟ್ಟು ಅದನ್ನ ಕೊಳಸಿ ಅದೇ ಸಾಕಾಗುತ್ತೆ. ಈಗ ಒಟ್ಟಾರೆಯಾಗಿ ಭತ್ತ ಅಡಿಕೆ ಎಲ್ಲ ಸಾವಯವನೇ ಅಳಿಸ್ಕೊಂಡಿದ್ರಲ್ಲ ಸಂಪೂರ್ಣ. ಅಡಿಕೆ ಹಾಗೆ ಯಾವ್ದಕ್ಕೂ ರಾಸಾಯನಿಕ ತರ್ತಾ ಇಲ್ಲ. ಬೇಸಾಯ ಕ್ರಮ ಎಲ್ಲ? ಬೇಸಾಯ ಕ್ರಮ ಸ್ಲರಿಯನ್ನು ಡ್ರಮ್ ತುಂಬಿಕೊಂಡು ಹೋಗಿ ಅದಕ್ಕೆ ಸ್ವಲ್ಪ ಬೆಲ್ಲ ಆಗ್ಲಿ ಹುಳಿ ಹಿಟ್ಟಾಗ್ಲಿ ಸೇರಿಸಿ ಅವ್ರಿಗೆ ಸಮಯಕ್ಕೆ ಬೇಕು ಯಾವ್ದು ನನಗೆ ಮನಸ್ಸಿಗೆ ಅಥವಾ ಸಮಯಕ್ಕೆ ಜನ ಯಾವ್ದು ಸಿಗ್ತಾರೋ ಆ ರೀತಿ ಮಾಡಿಕೊಂಡು ವರ್ಷಕ್ಕೆ 1-4 ಸರಿ ಒಂದೊಂದು 1 ಲೀಟರ್ ಸ್ಲರಿಯನ್ನು ಒಂದು ಗಿಡಕ್ಕೆ ಹಾಕೊಂಡು ಬರ್ತಾ ಇದ್ದೀನಿ. ಒಂದು 3 ವರ್ಷ ಆಯ್ತು ಕನಿಷ್ಠ ಆ ರೀತಿ. ಅದಕ್ಕಿಂತ ಮುಂಚೆ ಸಗಣಿ ಗೊಬ್ಬರ ತಂದು ಹಾಕ್ತಿದ್ದೆ, ಅದು ಕಮ್ಮಿ ಮಾಡಿದೀನಿ. ಹೊರಗಡೆ ತರೋದು ನಮ್ಮ ಮನೇಲಿ ಏನ್ ಸಿಗುತ್ತೋ ಅದನ್ನ ಹಾಕೊಂಡು ಸ್ಲರಿ ಹಾಕೊಂಡು ಸಮಯ ಮಾಡ್ಕೊಂತಾರೆ. ಮನೆಯಿಂದ ದೂರ ಇದೆಯಾ ತೋಟ? ಮನೆ ಹಿಂಬಾಕೆ ಬರುತ್ತೆ. ಹಾಗಾದ್ರೆ ನೇರವಾಗಿ ನಿಮಗೆ ತೋಟಕ್ಕೆ ಹಾಯಿಸ್ಕೊಳಕ್ ಒಂದು ವ್ಯವಸ್ಥೆ ಮಾಡ್ಕೊಳ್ಬೋದಲ್ಲ ಪೈಪ್ ಇಟ್ಬಿಟ್ಟು ಸ್ಲರಿಯನ್ನ? ಸ್ಲರಿ ಹಾಯಿಸಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಗಟ್ಟಿ ಆದಾಗ ಅದನ್ನ ತಳ್ಳಿಕೆ ಮಾಡೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಡ್ರಮ್ ಅಲ್ಲೇ ತೋಡ ಹಾಕ್ತಾ ಇದೆ ಸದ್ಯಕ್ಕೆ. ಗ್ರೇಡಿಯೇಷನ್ ಇದೆ ನೀವು ಹೇಳ್ದಾಗೆ, ಸ್ವಲ್ಪ ನೀರ್ ಮಾಡಿ ಅದನ್ನ ಬಟ್ಟೆ ಇಳಿಸಿ ತರ ಮಾಡ್ಕೊಂಡು ಮಾಡಬಹುದು ಮುಂದಕ್ಕೆ. ಈಗ ಬಯೋಡೈಜೆಸ್ಟರ್ ಒಂದು ಮಾಡ್ಕೊಂಡಿದೀನಿ ಸದ್ಯಕ್ಕೆ. ಅದನ್ನ ಪ್ರಾರಂಭ ಮಾಡಿದಾಗ ನೆಕ್ಸ್ಟ್ ಸ್ಲರಿ ಎಲ್ಲ ಬಯೋಡೈಜೆಸ್ಟರ್ ಗೆ ತುಂಬಿ ಫಿಲ್ಟರ್ ಬಂದಂತ ನೀರನ್ನು ಪೂರ್ತಿ ಹನಿ ನೀರಾವರಿ ಆಗ್ಲಿ ಅಥವಾ ತುಂತುರು ನೀರಾವರಿ ಆಗ್ಲಿ ಅಳವಡಿಸಿಕೊಂಡು ಮುಂದೆ ಮಾಡೋ ಯೋಜನೆ ಇದೆ. ಈಗ ನೀರಿನ ವ್ಯವಸ್ಥೆ? ನೀರಿನ ವ್ಯವಸ್ಥೆ ಸದ್ಯಕ್ಕೆ 4 ನೀರೇನೆ ಸರಿ ಸಾಕಾಗತ್ತೆ. ಅದು ಸಾಕಾಗ್ತಾ ಇದೆ. ಸ್ವಲ್ಪ ಎಲ್ಲರ ಜಮೀನಿಗೂ 15 ದಿವಸಕ್ಕೆ ಒಣಗಿದ್ರೆ ನಮ್ಮ ಜಮೀನು 35-45 ದಿವಸ ತಡೆಯುತ್ತೆ. ಯಾಕೆ? ಈ ಜೈವಿಕ ವಿಧಾನಗಳು. ಓಹೋ, ಈ ಕ್ರಮ ಅನುಸರಿಸಿಕೊಂಡಿರೋದ್ರಿಂದ ಸೊಪ್ಪು ದರ್ಗು ನೆಲ ಹಾಕಿ ಮುಚ್ಚೋದ್ರಿಂದ ತೋಟಕ್ಕೆ ಮಲ್ಚಿಂಗ್ ಮಾಡ್ತಿರಲ್ಲ ಮೇಲ್ ಹಳೆ ಸೋಗೆ ಬಾಳೆ ತರಗೆಲ್ಲ ಇರೋದ್ರಿಂದ ಬಾಳೆ ಗಿಡಗಳು ಇರೋದ್ರಿಂದ ನೆಲ ಮುಚ್ಚಿಗೆ ಆಗಿರುತ್ತೆ. ನೀರು ಬೇಗ ಆವಿ ಆಗಲ್ಲ ಹಿಡಿದಿಟ್ಕೊಳ್ಳಕ್ ಮಣ್ಣು ರಾಸಾಯನಿಕ ಬಳಸದೆ ಇರೋದ್ರಿಂದ ನೀರು ಹಿಡಿದಿಟ್ಕೊಳ್ಳೋಕ ಜಾಸ್ತಿ ಆಗ್ತಾ ಇದೆ ನೆಲ್ಲೊಳಗೆ. ಅದು ನಡೆದ ಹಾಗೆ ಅನುಕೂಲ ಆಗುತ್ತೆ. ಕೂಲಿ ಆಳುಗಳ ಸಮಸ್ಯೆ ಇದೆಯಾ? ಕೂಲಿ ಆಳುಗಳ ಸಮಸ್ಯೆ ಇದೆ. ಅವ್ರ ಬಂದಾಗ ಏನಾಗುತ್ತೋ ಅದಷ್ಟು ಕೆಲಸಗಳನ್ನ ನಾವು ನಿಂತ್ಕೊಂಡು ಅವ್ರ ಜೊತೆ ಮಾಡಿಸ್ಕೋತೀವಿ. ಸರಿ, ಈಗ ಇಷ್ಟು ಜಮೀನನ್ನ ನೀವು ನಿರ್ವಹಣೆ ಮಾಡ್ಬೇಕಲ್ಲ, ಸ್ವಲ್ಪ ಯಂತ್ರಗಳನ್ನ ಅಳವಡಿಸಿಕೊಂಡ್ರೆ ಸ್ವಲ್ಪ ಸುಲಭ ಆಗ್ಬೋದು. ಇತ್ತೀಚೆಗೆ ಬಹಳಷ್ಟು ಯಂತ್ರಗಳು ಬಂದಿದೆ, ಉಳುಮೆ ಮಾಡ್ಲಿಕ್ಕಾಯ್ತು, ನಾಟಿ ಮಾಡ್ಲಿಕ್ಕಾಯ್ತು ಅಥವಾ ಕಳೆ ತೆಗಿಲಿಕ್ಕಾಯ್ತು. ಯಾವ್ದೇ ಯಂತ್ರ ಮಾಡಬೇಕಾದ್ರೂ ನಾವೇ ಬಳಕೆ ಮಾಡ್ಬೇಕು, ಅದಕ್ಕೂ ಸಮಸ್ಯೆ ಇದೆ ಜನರದ್ದು. ಆ ಹೊತ್ತಿಗೆ ಅವ್ರು ಬರೋದಿಲ್ಲ, ಹಾಗಾಗಿ ಬಾಡಿಗೆದೇ ಕರ್ಕೊ ಬರ್ತೇವೆ. ಅವರ ಟೈಮಿಗೆ ಬಂದಾಗ ಒಂದು ವಾರ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗುತ್ತೆ, ಮಾಡ್ಕೋತಾ ಇದೀವಿ. ಈಗ ಮನೆಯೊಳಗೆ ಯಾವ್ದು ಆ ತರದ ಟ್ರ್ಯಾಕ್ಟರ್ ಟಿಲ್ಲರ್ ಇಟ್ಕೊಂಡಿಲ್ಲ? ಇಲ್ಲ, ಬೇಸಾಯಕ್ಕೆ ಎತ್ತುಗಳು ಇಟ್ಕೊಂಡಿದ್ವಿ. ಏಳು ವರ್ಷ ಆಯ್ತು ಎತ್ಕೊಳ್ ಕೊಟ್ಟೆ, ಮತ್ತೆ ತರಕ್ ಆಗ್ತಾ ಇಲ್ಲ. ಗಾಡಿ ಇದೆ, ಗಾಡಿಯಿಂದ ಬಳ್ಕೊಂಡ್ ಮಾಡ್ಕೋಬೇಕು ಅಂತ ಮಾಡಿದೆ. ಈ ಡೀಸೆಲ್ ಬಳಕೆ ಕಮ್ಮಿ ಮಾಡ್ಬೇಕು, ಜೈವಿಕ ಇಂಧನ ಬಳಸ್ಕೋಬೇಕು. ಜೈವಿಕ ಇಂಧನ ಸದ್ಯಕ್ಕೆ ಶಿವಮೊಗ್ಗದಲ್ಲಿ JNNCC ಕಾಲೇಜಲ್ಲಿ ಸಿಗುತ್ತೆ, ಬಯೋ ಡೀಸೆಲ್ ಅಂತ ತಯಾರಿ ಮಾಡ್ತಾ ಇದಾರೆ. ಅದನ್ನ ತಂದು ಮೋಟರ್ ಹಾಕಿ ಅಳವಡಿಕೆ ಮಾಡ್ಕೊಂಡು ನೀರ್ ಬೇಕಾರ ಯಾವಾಗ್ಲಾರ ಎಂಚುತ್ತಾ ಇದೀವಿ. ಮತ್ತೆಲ್ಲ ಗ್ರೇಡಿಯೇಷನ್ ಇರೋದ್ರಿಂದ ತೋಟಕ್ಕೆ ಹಾಗೆ ಹೋಗುತ್ತೆ. ಜೈವಿಕ ಇಂಧನ ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ತೀರಿ ಅದನ್ನೇ ಹಾಕ್ಬಿಡ್ತೀರಾ? ಹಾಗೆನಯ್ಯ, ಮುಂಚೆ ಅನುಮಾನ ಇತ್ತು 20% ಮಿಕ್ಸ್ ಮಾಡಿ ಅಂತ ಹೇಳಿದ್ರು. 8 ಲೀಟರ್ಗೆ 2 ಲೀಟರ್ ಮಾಮೂಲಿ ಇಂಧನಕ್ಕೆ 2 ಲೀಟರ್ ಜೈವಿಕ ಇಂಧನ ಬೆರೆಸಿ ಅಂತ. ಈಗ ನನಗೆ ಯಾವ್ದು ಅನುಮಾನ ಇಲ್ದಲ್ಲ, ಜೈವಿಕ ಇಂಧನ ಬಳಸಿ ಡೀಸೆಲ್ ಮೋಟರ್ ಚಾಲೂ ಮಾಡ್ತೀವಿ. ಬಾವಿ ಇದೆ, ಬಾವಿಯಿಂದ ನೀರನ್ನು ಎತ್ತಕ್ಕೆ ಬಳಸ್ಕೋತೀವಿ. ಬಾವಿಲಿ ಅಷ್ಟು ಪ್ರಮಾಣದಲ್ಲಿ ಹಾಯಿಸೋಕೆ ಸಾಕಾಗ್ತಾ ಇಲ್ಲ. ಮುಂದಿನ ಇದರಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ಅಳವಡಿಸಿಕೊಂಡು ಸರಿ ಮಾಡ್ಕೋಬೇಕಾಗಿದೆ. ಏನಿದು ಜೈವಿಕ ಇಂಧನದಿಂದ ಏನ್ ಲಾಭ ಅಂತೀರಿ ಅದನ್ನ ಬಳಸೋದ್ರಿಂದ? ನಮ್ಮಲ್ಲೇ ಉತ್ಪತ್ತಿ ಆದಂತ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಅದನ್ನೇ ಎಣ್ಣೆ ತೆಗೆದು ಅದರಿಂದನೇ ಡೀಸೆಲ್ ಮಾಡ್ಕೋಬಹುದು. ಹೊರಗಡೆಯಿಂದ ತರ ಹೌದಾ? ಡೀಸೆಲ್ ಅಲ್ಲೇ ಉತ್ಪತ್ತಿ ಮಾಡ್ತಾರೆ? ಡೀಸೆಲ್ ಅಲ್ಲೇ ಉತ್ಪತ್ತಿ ಮಾಡ್ತಾರೆ. ಈಗ ಹೊಸದಾಗಿ ಅವರು ನಮ್ಮ ಬಳಸಿದ ಖರೀದಿ ಎಣ್ಣೆಗಳನ್ನು ಸತ ಖರೀದಿ ಎಣ್ಣೆಗಳನ್ನು ಬಳಸಿ ಅದರಿಂದನೂ ಡೀಸೆಲ್ ಮಾಡಿದ್ದಾರೆ. ಅದರಿಂದನೂ ಆಗುತ್ತೆ. ಅಂದ್ರೆ ಈಗ ಹೋಟೆಲ್ಗಳಲ್ಲಿ ನಮ್ಮ ಮನೆಗಳಲ್ಲಿ ಕರೆದು ಉಳಿದ ಎಣ್ಣೆಗಳನ್ನ ಅವ್ರಿಗೆ ಕೊಟ್ರೆ ಖರೀದಿ ಮಾಡ್ತದೆ, 30 ರೂಪಾಯಿ ಲೀಟರ್ ಆಗಿ ಅವ್ರಿಗೆ ಅಲ್ಲೇ ಖರೀದಿ. ಅದರಿಂದ ಈ ಜೈವಿಕ ಇಂಧನಗಳನ್ನ ತಯಾರು ಮಾಡ್ತಾರೆ, ನಾವು ಅದನ್ನು ಬಳಸ್ಕೋಬಹುದು. ಮತ್ತಿನ್ನೇನು ಲಾಭ ಅದರಿಂದ? ರೇಟ್ ಕಡಿಮೆನಾ? ರೇಟು ಕಡಿಮೆ ಇದೆ, 50 ರೂಪಾಯಿ ಲೀಟರ್ಗೆ ಮಾರ್ತಾ ಇದಾರೆ. ಎಷ್ಟು ಜಾಸ್ತಿ ಇದ್ರು 45 ರೂಪಾಯಿ ಡೀಸೆಲ್ ಬಂದಿದ್ರು, ಅವ 50 ರೂಪಾಯಿ ಜೈವಿಕ ಇಂಧನನ್ನೇ ಮಾರ್ತಾ ಇದ್ರು, ಅದು ದುಬಾರಿ ಆಗಿತ್ತು. ಈಗ ಮತ್ತೆ ಮಾಮೂಲಿ ಡೀಸೆಲ್ 60-59 ರೂಪಾಯಿ ಆದ್ರೂ ಅದು 50 ರೂಪಾಯಿಗೆ ಮಾರ್ತಾ ಇದಾರೆ. ಮತ್ತೆ ಜೈವಿಕ ಇಂಧನ ಬಳಸೋದ್ರಿಂದ ನಾವು ವಾತಾವರಣಕ್ಕೆ ಇಂಗಾಲವನ್ನ ಸೇರಿಸೋದನ್ನ ಕಡಿಮೆ ಮಾಡಬಹುದು, ಪರಿಸರವನ್ನ ಶುದ್ಧವಾಗಿಟ್ಕೊಳ್ಬಹುದು, ಪರಿಸರ ಅನುಕೂಲವಾಗುತ್ತೆ, ಪರಿಸರ ಸ್ವಚ್ಛವಾಗಿಟ್ಕೊಳ್ಬಹುದು ಅಲ್ವಾ? ಮಾಲಿನ್ಯ ಆಗದಂತೆ ತಡಿಬಹುದು ನಾವು. ಹೌದು, ಹೊರಗಡೆಯಿಂದ ತರೋ ಇಂಧನವು ಭೂಮಿಯಿಂದ ತೆಗೆದು ಹೊಸದಾಗಿ ಮಾಡುವಂತದ್ದು ಅದು ಶ್ರಮವೂ ಉಳಿಯುತ್ತೆ. ಇಲ್ಲಿರೋ ನಮ್ಮಲ್ಲಿರೋ ಪರಿಸರದಿಂದ ಸಿಗುವಂತ ಮಾಡ್ಕೋಬಹುದು. ಹೊರಗಡೆಯಿಂದ ತರದಾಗ್ಲಿ ಡಾಲರ್ ಲೆಕ್ಕದಲ್ಲಿ ವಿದೇಶಿ ವಿನಿಮಯ ಉಳಿಯುತ್ತೆ. ನಮ್ಮಲ್ಲೇ ಉತ್ಪತ್ತಿ ಆದ್ರೂ ನೆಲದೊಳಗಿಂದ ತೆಗೆಯೋದು ತಪ್ಪುತ್ತೆ. ಇದನ್ನೇ ಸಾಧಾರಣವಾಗಿ ಬಳಸ್ಕೊಂಡು ಮಾಡ್ಕೋಬಹುದು. ಈಗ ಜೈವಿಕ ಇಂಧನ ಸಸ್ಯಗಳನ್ನ ಏನಾದ್ರು ಹಾಕೊಂಡಿದ್ರೆ ನೀವು? ಹೊಂಗೆ ಗಿಡಗಳಿದಾವೆ ಸ್ವಲ್ಪ, ನಮ್ಮಲ್ಲಿ ಇದ್ರದ ಬೀಜ ಬರೋದು ಸ್ವಲ್ಪ ಕಡಿಮೆ. ಬಯಲ್ಸೀಮೆ ವಾತಾವರಣದಲ್ಲಿ ಬರುವಂತ ಬೀಜಗಳು ಇಲ್ಲಿ ಸಿಗೋಲ್ಲ. ನಮ್ಮಲ್ಲಿ ಸಿಗುವಂತದನ್ನ ಒಟ್ ಮಾಡ್ಕೊಂಡು ನಾವು ಮಾಡಬಹುದು. ಇನ್ನು ಅದು ಒಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಜಮೀನಲ್ಲಿ ಹಾಗೆ ಬೀಳುತ್ತೆ. ಅದ ಸೊಪ್ಪುಗಳನ್ನ ಗದ್ದೆಗಾಗ್ಲಿ ಹೊಲಕ್ಕಾಗ್ಲಿ ತೋಟಕ್ಕಾಗ್ಲಿ ಹಾಕಿ ಬಳಸ್ತಾ ಇದೀವಿ. ಮುಂದೆ ಯೋಜನೆ ಇದೆ, ಬೀಜ ಸಂಗ್ರಹಣೆ ಮಾಡಿಕೊಂಡು ಅದರಿಂದ ಜೈವಿಕ ಇಂಧನನು ಆಗುತ್ತೆ, ಜೊತೆಗೆ ನಮಗೆ ಎಣ್ಣೆ ಬೇಕು ಅಂದ್ರೆ ಎಣ್ಣೆನೂ ತಂದ್ಕೊಂಡು ಸ್ಪ್ರೇ ಮಾಡ್ಲಿಕ್ಕೆ ಎಲ್ಲ ಆಗುತ್ತೆ. ಹಿಂಡಿನೂ ಸತ ಜಮೀನಿಗೆ ಬಳಕೆ ಆಗುತ್ತೆ. ಎಲ್ಲಾ ರೀತಿಯೂ ಪರಿಸರಕ್ಕೆ ಪೂರಕವಾಗಿ ನಮಗೂ ಆದಾಯಕ್ಕೆ ಹೊಡ್ತಾ ಇಲ್ದಿದ್ದಂಗೆ, ಹೊರಗಡೆಯಿಂದ ತರದೇ ಇದ್ದಂಗೆ ನಮ್ಮಲ್ಲೇ ಉತ್ಪತ್ತಿ ಆದಂತ ನಾವು ಮಾಡ್ಕೋಬಹುದು. ಸರಿ ಶಿವಕುಮಾರ್ ಅವರ, ಈಗ ನೀವು ರಾಸಾಯನಿಕ ಮುಕ್ತವಾಗಿ ಸಂಪೂರ್ಣ ಸಾವಯವ ಪದ್ಧತಿನಲ್ಲಿ ಭತ್ತ ಬೆಳೀತಿದ್ದೀರಲ್ಲ, ಇದನ್ನ ಜಾಸ್ತಿ ಬೆಲೆ ಕೊಟ್ಟು ಯಾರು ಕೊಂಡ್ಕೊಂಡು ಹೋಗ್ತಾ ಇದ್ದಾರ? ಇದಕ್ಕೆ ಬೇಡಿಕೆ ಹೇಗಿದೆ? ಬೇಡಿಕೆ ನಮ್ಮಲ್ಲೇ ಇದೆ. ನಾವು ಮುಂಚೆ ಸ್ವಲ್ಪನೇ ಹಾಕಿ ಬಳಕೆ ಮಾಡಿ ನಮ್ಮನೇಲಿ ಊಟ ಮಾಡ್ಕೊಂಡ್ವಿ. ಬಂದಂತ ಅತಿಥಿಗಳಿಗೆ ಒಂದ್ ಸ್ವಲ್ಪ ಬಳಸಿದ್ವಿ, ಕೊಟ್ವಿ. ಅವ್ರು ಬೇಕಾದ್ರೆ ಒಂದ್ ಸ್ವಲ್ಪ ಸ್ಯಾಂಪಲ್ ನಮ್ಮಲ್ಲಿ ಬೆಳೆದಿದ್ ಕೊಡಿಸಿದ್ವಿ. ಅವ್ರ ರುಚಿ ಹಿಡಿದು ಇದೇ ಬೆತ್ತ ನಿಮ್ಗೆ ಅಕ್ಕಿ ಕೊಡು ಅಂತ ಶುರು ಮಾಡಿದ್ರು. 5 ವರ್ಷಕ್ಕೆಳ 45 ರೂಪಾಯಿ ಅಕ್ಕಿ ಕೊಡ್ತಾ ಇದ್ವಿ, ಈಗ 55 ರೂಪಾಯಿ ತನಕ ಕೊಡ್ತಾ ಇದೀವಿ. ಅದರಿಂದ ನಮಗೆ ಹೆಚ್ಚಿನ ಉತ್ಪತ್ತಿ ಬರ್ಲಿಕ್ಕಿಲ್ಲ. ಜಮೀನಿಂದ ಖರ್ಚು ವೆಚ್ಚಗಳು ಅಲ್ಲಿಂದ ಅಲ್ಲಿಗೆ ಆಗುತ್ತೆ, ಆದ್ರೆ ಮನಸ್ಸಿಗೆ ಆನಂದ, ಸಂತೋಷ, ಆರೋಗ್ಯ, ಆಮೇಲೆ ಪರಿಸರಕ್ಕೊಂದು ನಮ್ಮ ದೇಶ ತಳಿ ನಾವು ಉಳಿಸ್ಕೊಂಡು ನಾವು ತಿಂತಾ ಇದೀವಿ ಅನ್ನೋ ಮನಸ್ಸಿನ ಆರೋಗ್ಯ ಹೆಚ್ಚಾಗಿದೆ. ಆತ್ಮಸಂತೋಷ ಅಂತ ಹೇಳ್ತೀರಿ ನೀವು, ಅದು ಆತ್ಮತೃಪ್ತಿ. ಅಂದ್ರೆ ಬೇಡಿಕೆ ಇದೆ, ಆದ್ರೆ ಬೇಡಿಕೆಗೆ ಅನುಗುಣವಾಗಿ ಉತ್ಪತ್ತಿ ಆಗ್ತಾ ಇಲ್ಲ, ಬೆಳೀತಾ ಇಲ್ಲ ರೈತರು. ಆಗ್ತಾ ಇಲ್ಲ. ಈಗ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊತೀರಿ, ಇರೋ ಜಮೀನಿನಲ್ಲಿ ನೀವು ಬೆಳೀತಾ ಇದ್ದೀರಿ. ಹೌದು. ನಿಮ್ ಮನೆಗೆ ಉಳಿದಿದ್ದನ್ನ ನೀವು ಅಕ್ಕಿ ಮಾಡಿಸಿ ಕೊಡ್ತೀರಾ ಹೇಗೆ? ಹೌದು, ಅಕ್ಕಿ ಮಾಡಿಸಿ ಕೊಡ್ತಾ ಇದೀವಿ. 55 ರೂಪಾಯಿ ಅಕ್ಕಿ ಕೊಡ್ತಾ ಇದೀವಿ. ಅದರಿಂದ ಬಂದಂತ ತೌಡನ್ನ ಜಾನುವಾರಿಗಳಿಗೆ ಬಳಸೋದು, ನುಚ್ಚನ್ನ ಗಂಜಿ ಮಾಡಿ ಹಾಕೋದು, ನಾವು ಒಂದಷ್ಟು ಬಳಸ್ಕೊಳ್ಳೋದು, ಈ ರೀತಿ ಆಗ್ತಾ ಇದೆ. ಅಲ್ಲ, ಈ ರೀತಿಯಾಗಿ ದೇಸಿ ತಳಿಯಾದ ಅಥವಾ ಹಳೆಯ ತಳಿ ಭತ್ತವನ್ನು ಬೆಳೆದು ಅಕ್ಕಿ ಮಾಡಿ ಕೊಡಿಸುವಂತ ರೈತರು ನಿಮ್ಮೂರು ಸುತ್ತಮುತ್ತ ಇದ್ದಾರ ಅಥವಾ ನೀವೊಬ್ಬರೇ ಕೆಲಸ ಮಾಡ್ತಿದ್ರೆ ಹೇಗೆ? ಸದ್ಯಕ್ಕೆ ನಾನು ಯಾವ್ದು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಬಂದವ್ರು ನೋಡ್ತಾ ಇದಲ್ಲ ನಮ್ಮೂರ್ನಲ್ಲಿ, ಅವರು ಏನಪ್ಪ ಇದ್ ಬೆಳೀತಾ ಇದ್ದಾನೆ, ಏನ ಒಟ್ಟರಾಶಿ ಮಾಡ್ತಾ ಇದ್ದಾನೆ ಅನ್ನೋದು ಆಗಿದೆ. ಹಾಗೂ ಲೇಬರ್ ಖರ್ಚು ಹಾಗೆ ಬರ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಆದಷ್ಟು ನಿಟ್ಟಿನಲ್ಲಿ. ಆಮೇಲೆ ಸುತ್ತಮುತ್ತಲಲ್ಲೇ ಒಬ್ರು ಇಬ್ರು ಅಳವಡಿಕೆ ಮಾಡ್ಕೊಂತ ಇದಾರೆ, ನಾವು ಅವ್ರ ಮೇಲೆ ಒತ್ತಡ ಹೇಳಿ ಮಾಡ್ಲಿಕ್ಕೆ ಆಗೋಲ್ಲ. ಸ್ವಲ್ಪ ಒಂದು ಹಾಳೆಯಲ್ಲಿ ಸ್ವಸ್ವಲ್ಪ ಬೆಳ್ಕೊಳ್ಳಿ, ಮನೆ ಮಟ್ಟಿ ಬೆಳ್ಕೊಳ್ಳಿ, ಅದಂತ ಬೀಜಕ್ಕೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಆಸಕ್ತಿ ವಹಿಸಿ ಬಂದು ಅವರಿಗೆ ಕೊಡ್ತಾ ಇದೆ ಬೀಜಗಳನ್ನು. ಅಂದ್ರೆ ಒಂದು ಎಕರೆಗೆ ಎಷ್ಟು ಚೀಲ ಭತ್ತ ಆಯ್ತು ಅನ್ನೋ ಲೆಕ್ಕಾಚಾರದ ಮೇಲೆ ಅವರು ನಿರ್ಧಾರ ಮಾಡ್ತಾರೆ, ಇದನ್ನ ಈ ತರದಲ್ಲಿ ಬೆಳೆದ್ರೆ ಹೇಗೆ, ಈ ತಳಿ ಭತ್ತ ಬೆಳೆದ್ರೆ ಹೇಗೆ, ಮಾರ್ಕೆಟ್ ನಲ್ಲಿ ಎಷ್ಟಿದೆ ಒಂದು ಕ್ವಿಂಟಾಲ್ಗೆ, ಈ ಲೆಕ್ಕಾಚಾರದಲ್ಲಿ ರೈತರು ಆಲೋಚನೆ ಮಾಡ್ತಾರೆ. ಹೌದು, ಆರ್ಥಿಕವಾಗಿ ಸಂಪೂರ್ಣ ಕಷ್ಟ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾ ಇದಾರೆ. ಇವರು ಸ್ವಲ್ಪನೇ ನಂಬಿಕೆ ಬಂದ ಹಾಗೆ ಒಬ್ಬೊಬ್ರು ಒಂದ್ ಎಕರೆ ಮಾಡೋಲ್ಲಿ ಒಂದ್ ಹಾಳೆ ಎರಡ್ ಹಾಳೆ ಮನೆ ಮಟ್ಟಿಗೆ ಅವ್ರ ಸ್ನೇಹಿತರಿಗೆ ಬಂಧುಗಳಿಗೆ ಮಾಡೋಷ್ಟು ಮಾಡ್ಕೊಂತ ಹೋದ್ರೆ ಮುಂದೆ ಅಭಿವೃದ್ಧಿ ಹಾಗೆ ಆಗುತ್ತದೆ. ಒಳ್ಳೇದು ಶಿವಕುಮಾರ್ ಅವರೇ, ಇದುವರೆಗೆ ನಿಮ್ಮ ಸಾವಯವ ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಜೈವಿಕ ಇಂಧನದ ಬಳಕೆ ಈ ಕುರಿತು ಶಿವಮೊಗ್ಗ ಜಿಲ್ಲೆ ಹೊಸೂಡಿ ಗ್ರಾಮದ ಹೆಚ್.ಆರ್. ಶಿವಕುಮಾರ ಶಾಸ್ತ್ರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೇಳ್ರಪ್ಪ ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳ ಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ, ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಪರಿಸರ ಗೀತೆ. ರಸಗೊಬ್ಬರ ಎಲ್ಲ ಪಂಚಾಕ ನಾಯಂಗ ಬರಲಿ ಬಿತ್ತಲಾಕ ರಸಗೊಬ್ಬರ ಇಲ್ಲ ಹಂಚಾಕ ನಾಯಂಗ ಬರಲಿ ಬಿತ್ತಲಾಕ ತರಲಾಕ ದಿನ ಹಿಡಿತೈತಿ ಹೇಳ ಚೆಲುವಿ ಹೇಳ ಚೆಲುವಿ ಹೇಳ ಚೆಲುವಿ ಹೇಳ ಚೆಲುವಿ ಆಗ್ತದೇನು ನನ್ನ ಬಿಟ್ಟು ಇರಲಾಕ ಆಗ್ತದೇನು ನನ್ನ ಬಿಟ್ಟ ಇರಲಾಕ ಹೋಗೋ ಜಾಂಗ ನಾವು ಬಿತ್ತಲಾಕ ಹೋಗೋ ಜಾಂಗ ನಾವು ಬಿತ್ತಲಾಕ ಐ ಸುಳ್ಳಿ ನನಗೆಂತ ದಿಂಗು ಬಡದೈತಿ ಕೊಟ್ಟಿಗೆ ಗೊಬ್ಬರ ಭರಪೂರೈತಿ ಐ ಸುಳ್ಳಿ ನನಗೆಂತ ದಿಂಗು ಬಡದೈತಿ ಗೊಬ್ಬರ ಭರಪೂರೈತಿ ಬಿಡೋ ಚಲುವ ಬಿಡೋ ಚಲುವ ಬಿಡೋ ಚಲುವ ಬಿಡೋ ಚಲುವ ರಸಗೊಬ್ಬರದ ಚಿಂತೆ ನಮಗ್ಯಾಕ ರಸಗೊಬ್ಬರದ ಚಿಂತೆ ನಮಗ್ಯಾಕ ನಡಿ ಹೋಗುಣ ತೊಗರಿ ಬಿತ್ತಲಾಕ ಹೋಗುಣ ತೊಗರಿ ಬಿತ್ತಲಾಕ ಇರಬೇಕ ನಿನ್ನಂತ ಮುತ್ತಿನ ಹೆಣತಿ ಬೆಳಗಾಕ ಅಕ್ಕಲದ ಹೆಣತಿ ಇರಬೇಕು ನಿನ್ನಂತ ಮುತ್ತಿನ ಹೆಣತಿ ಬೆಳಗಾಕ ಅಕ್ಕಲದ ಹೆಣತಿ ನಡಿ ಚಲುವಿ ನಡಿ ಚಲುವಿ ನಡಿ ಚಲುವಿ ನಡಿ ಚಲುವಿ ರಸಗೊಬ್ಬರದ ಹಂಗ ನಮಗಿನ್ಯಾಕ ರಸಗೊಬ್ಬರದ ಹಂಗ ನಮಗಿನ್ಯಾಕ ನಡಿ ಹೋಗೋಣ ತೊಗರಿ ಬಿತ್ತಲಾಕ ನಡಿ ಹೋಗೋಣ ತೊಗರಿ ಪರಿಸರ ಗೀತೆಯನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:10. ಆಕಾಶವಾಣಿ ಭದ್ರಾವತಿ. ಆತ್ಮೀಯರೇ, ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಕೇಳಿ ತವರು ಮನೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಗೀತೆಯ ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹುಡುಗಿಯೇ ಮುತ್ತಿನಂಥ ಹುಡುಗಬೇಕು.